ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಆಯುಕ್ತರನ್ನಾಗಿ ಆಡಳಿತಾತ್ಮಕ ಅನುಭವವಿರುವ ಅಧಿಕಾರಿಗಳ ನೇಮಕ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಭೋವಿ ನಿಗಮದಲ್ಲಿ ವ್ಯಾಪಕ ಭ್ರಷ್ಟಾಚಾರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪ. ರಾಜ್ಯದ ಕರಾವಳಿಯಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಇದೇ 7ರವರೆಗೂ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು. ದೇವಿ ಎನ್ನುತ್ತಲಿ ಮಾತೆ ಎನ್ನುತ್ತಲಿ ಹೆಣ್ಣನ್ನು ಪೂಜಿಸೋ ಜನರೇ. ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರ ವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು. ಸಮಯ 6:51, ಆಕಾಶವಾಣಿ ಭದ್ರಾವತಿ. ಬಂದವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆರೋಗ್ಯವಾಣಿ, ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಪ್ರಾರಂಭಕ್ಕೆ ಕೇಳಿ, ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಶರಣಪ್ಪ ಕುರಿಯವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಇವತ್ತು ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಯಾವ ರೀತಿ ತಯಾರಿಕೆ ಮಾಡಬಹುದು ಮತ್ತು ಅದರ ಒಂದು ಲಾಭಗಳು ಏನು ಅಂತ ಅನ್ನೋದನ್ನ ನಾವು ಇವತ್ತು ರೈತ ಬಾಂಧವರಿಗೆ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಯಾಕೆಂತಂದ್ರೆ ನಾವು ನೋಡ್ತಾ ಇರ್ತೀವಿ ಇತ್ತಿತ್ತಲಿನ ದಿನಗಳಲ್ಲಿ ರಸ್ತೆ ಬದಿಗಳಲ್ಲಿ ಬೀಸಾಕಿರೋದು, ರಸ್ತೆ ಒಂದು ಗುಂಡಿಗಳಲ್ಲಿ ಬೀಸಾಕಿರೋದು, ಹಂಗೇನೆ ಅದು ಅಂದ್ರೆ ಈ ತಿಪ್ಪೆಯಲ್ಲಿ ಬೀಸಾಕಿರೋ ಹಾಗೆ ಹಾಕಿರೋದಿಲ್ಲ, ಸುಮ್ನೆ ಎಲ್ಲೋ ಅಂದ್ರೆ ಅಲ್ಲಿ ಬೀಸಾಕಿರ್ತಾರೆ. ಈ ತರ ಒಂದು ವೇಸ್ಟ್ ಮಾಡಿರ್ತಾರೆ ಈ ಅಡಿಕೆ ಸಿಪ್ಪೆನ. ಸೊ ಇದನ್ನ ಇವರು ಸಮೃದ್ಧವಾಗಿ ಇದರಿಂದ ನಾವು ಯಾವ ರೀತಿಯ ಗೊಬ್ಬರ ತಯಾರಿಕೆ ಮಾಡಬಹುದು ಅಂತನ್ನೋದನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಸರ್ ಆಲ್ರೆಡಿ ಹೇಳ್ದಂಗೆನತಿ ಇವತ್ತು ಅಡಿಕೆ ಸಿಪ್ಪೆ ಏನಾಗ್ತಾ ಇದೆ ಪರಿಸ್ಥಿತಿ ಏನೈತಿ? ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ರೈತರು ಮತ್ತೆ ಈ ಭಾಗದಲ್ಲಿ ಎಲ್ಲಾ ರೈತಾಪಿ ವರ್ಗದ ಇಲ್ಲಿ ಜಮೀನುಗಳು ಎಲ್ಲ ಏನೈತಿ, ಸುಮಾರು ಏನೈತಿ 60-70% ಏನೈತಿ ಪ್ರದೇಶ ಏನೈತಿ ಅಡಿಕೆ ಏನೈತಿ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಅಡಿಕೆ ಏನೈತಿ ಕಟಾವ್ ಆದ್ಮೇಲೆ, ಅಡಿಕೆ ಏನೈತಿ ಚಾಣಿ ಮಾಡಿದ್ಮೇಲೆ ಏನೈತಿ, ಅಡಿಕೆ ಸಿಪ್ಪೆ ಏನೈತಿ ಸಾಕಷ್ಟು ಏನೈತಿ ಸಂಪನ್ಮೂಲ ಏನೈತಿ ಬರ್ತಾ ಇದೆ. ಆ ಸಂಪನ್ಮೂಲಗಳು ಏನೈತಿ ಇವತ್ತು ಜಾಗ ಏನೈತಿ ಅವ್ರ ತೋಟದಲ್ಲಿ ಖಾಲಿ ಇಲ್ಲ ಅಂತಂದ ಏನ್ ಮಾಡ್ತಾರೆ, ಅಲ್ಲಲ್ಲಿ ರೋಡ್ ಪಕ್ಕದಲ್ಲಿ ಏನೈತಿ ರಸ್ತೆ ಬದಿಯಲ್ಲಿ ಮತ್ತೆ ಎಲ್ಲೋ ನೀರು ಏನೈತಿ ನಿಲ್ತಕ್ಕಂತ ಜಾಗದಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ತೋಟಗಳಲ್ಲಿ ಬಿಟ್ಟು ಬೇರೆ ಕಡೆ ಏನೈತಿ ಎಸ್ ಬಿಟ್ಟು ಅದನ್ನ ಬೆಂಕಿ ಏನೈತಿ ಹಚ್ಚೋದು, ಅದನ್ನ ಸುಡೋದೇನೈತಿ, ಅದ್ರ ಸುಡೋದ್ರಿಂದ ಏನೈತಿ ಸಾಕಷ್ಟು ಹಾನಿ ಆಗ್ತಾ ಇದೆ. ಸಾಕಷ್ಟು ಹಾನಿ ಅಂತಂದ್ರೆ ಇವತ್ತು ನೀವು ಎಲ್ಲರೂ ಅನುಭವಿಸ್ತಾ ಇದ್ರಿ, ವರ್ಷಕ್ಕಿಂತ ವರ್ಷ ಏನೈತಿ ತಾಪಮಾನ ಏರಿಕೆ ಇರಬಹುದು, ಅದರಲ್ಲಿ ಏನೈತಿ ರಸ್ತೆಗಳಲ್ಲಿ ಬಿಸಾಕೋದ್ರಿಂದ ಏನೈತಿ ರಸ್ತೆಯಲ್ಲಿ ಓಡಾಡ್ತಕ್ಕಂತ ಜನರು ಎಲ್ಲ ಏನೈತಿ ಅದರದ ತೊಂದರೆಗಳನ್ನ ಅನುಭವಿಸ್ತಾ ಇದ್ರಿ. ಮತ್ತೆ ನೀರು ನಿಲ್ತಕ್ಕಂತ ಜಾಗದಲ್ಲಿ ಇದನ್ನ ಹಾಕಿದ್ರೆ ಏನಾಗುತ್ತೆ, ಇವತ್ತು ನೀರು ನಿಲ್ತಕ್ಕಂತ ಪ್ರದೇಶ ನೀರಿನತಿ ಶೇಖರಣೆ ಆಗದೇನತಿ ತೊಂದರೆ ಏನತಿ ಅನುಭವಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಅಡಿಕೆ ಸಿಪ್ಪೆ ಗೊಬ್ಬರ ಏನತಿ ಬಳಸ್ಕೊಂಡು ಯಾವ ತರ ನಾವು ಗೊಬ್ಬರ ಏನತಿ ತಯಾರು ಮಾಡ್ಕೋಬಹುದು ಅಂತನ್ನೋದ್ರ ಬಗ್ಗೆ ಏನತಿ ನಾವು ವಿಚಾರ ಮಾಡೋಣ ಇವತ್ತು. ಹೇಳಿ, ಈಗ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆಗೆ ಒಂದು ವಿಧಾನಕ್ಕೆ ಬಂದ್ರೆ ಒಂದೊಂದಾಗಿ ಯಾವ ರೀತಿಯಿಂದ ನೀವು ಇದನ್ನ ವಿವರಣೆ ಕೊಡ್ತೀರಿ ಸರ್? ಸರ್, ಈಗ ಸುಮಾರು ನಾವು ನೋಡ್ದಂಗೇನತಿ ಅಡಿಕೆ ಸಿಪ್ಪೆ ಏನತಿ ಒಂದು ಎಕರೆಗೇನತಿ ಟನ್ ಗಟ್ಟಲೆ ಏನತಿ ಸಿಗುತ್ತೆ. ಸುಮಾರು 1 ಟನ್ ಏನತಿ ಸಿಪ್ಪೆ ವೇಸ್ಟ್ ಸಿಗ್ತಾ ಇದೆ ನಮಗೆ. ಸುಮಾರು ಅಡಿಕೆ ಏನತಿ 8-12 ಕ್ವಿಂಟಲ್ ಅಡಿಕೆ ಅಂತಂದ್ರೆ ಅದರಲ್ಲಿ ಏನತಿ ನಮಗೆ 10% ಏನತಿ ನಮಗೆ ಈ ವೇಸ್ಟ್ ಏನತಿ ಸಿಗ್ತಾ ಇದೆ ಇವತ್ತು. ಅದ್ರ ಜೊತೆ ಜೊತೆಗಾಗಿ ಅಡಿಕೆ ಎಲೆಗಳು ಸಿಗ್ತಾ ಇದಾವು. ಅಡಿಕೆ ಎಲೆಗಳು ಸಂತೇನೈತಿ ಸುಮಾರು ಏನತಿ 1 ವರ್ಷಕ್ಕೆ 6-8 ಎಲೆಗಳನ್ನು ಸಿಗ್ತಾವು. ಮತ್ತೆ 3-4 ಏನತಿ ನಮಗೆ ಅಡಿಕೆ ಏನತಿ ಹೂ ಬರುತ್ತಲ್ಲ ಹಿಂಗಾರ ಅದರದ್ದು ಏನತಿ ಸಿಗುತ್ತೆ. ಎಷ್ಟೋ ಜನ ಏನತಿ ಅಡಿಕೆ ಏನತಿ ಹೂ ಹಿಂಗಾರ ಏನತಿ ಹೊಡಿಬೇಕಾದ್ರೆ ಎಲೆ ಏನತಿ ಆಳೆ ಬರುತ್ತಾ, ಆಳೆ ಸಂತೆನ ಏನತಿ ಸಾಕಷ್ಟು ಜನ ಯೂಸ್ ಮಾಡ್ತಾ ಇಲ್ಲ. ಅದನ್ನು ಏನತಿ ಸರಿಯಾದ ರೀತಿಯಿಂದ ಯೂಸ್ ಮಾಡಬಹುದೇನತಿ, ಪ್ಲೇಟ್ಗಳು ಮಾಡೋದಿರಬಹುದು. ಇವತ್ತು ಸಾಕಷ್ಟು ಏನತಿ ಆರ್ಗಾನಿಕ್ ಏನತಿ ಮಟೀರಿಯಲ್ ಆಳೆಗಳನ್ನ ಏನತಿ ಉಪಯೋಗ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನತಿ ಇವು ಎಲ್ಲಾ ವೇಸ್ಟ್ಗಳು ಏನತಿ ಸಮಗ್ರವಾಗಿ ಏನತಿ ನಮ್ಮ ಅಡಿಕೆ ತೋಟದಲ್ಲಿ ಬರ್ತಕ್ಕಂತ ವೇಸ್ಟ್ಗಳನ್ನ ಸಮಗ್ರವಾಗಿ ಮಿಶ್ರಣ ಮಾಡ್ಕೊಂಡೇನತಿ ನಾವು ಅಡಿಕೆ ಸಿಪ್ಪೆ ಗೊಬ್ಬರ ಏನತಿ ತಯಾರಿಕೆಗೆ ಏನತಿ ಹೋಗ್ಬೇಕಾಗಿದೆ. ಇವು ಏನತಿ ನಮಗೆ ಬೇಸಿಕ್ ಆಗಿ ನಮಗೆ ರಾ ಮಟೀರಿಯಲ್ ಅಂತಂದ್ರೆ ಕಚ್ಚಾ ವಸ್ತುಗಳು ಏನತಿ, ಕಚ್ಚಾ ವಸ್ತುಗಳು ರೈತರಿಗೆ ಏನತಿ ಪುಕ್ಕಟೆ ಏನತಿ ಅವ್ರ ಜಮೀನಲ್ಲಿ ಸಿಗ್ತಕ್ಕಂಥವು. ಇವರು ಅದನ್ನ ಕಚ್ಚಾ ವಸ್ತುಗಳೇನತಿ ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ಏನತಿ ಸಾಕಷ್ಟು ಏನತಿ ತೊಂದರೆ ಪಡ್ತಾರೆ. ಈ ಅದನ್ನ ಸುಡೋದಿರ್ಬೋದು, ಅದನ್ನ ಏನತಿ ಸರಿಯಾಗಿ ರೀತಿಯಿಂದ ಇದ್ ಮಾಡ್ಲಾರ್ದಂಗೆ ಅಲ್ಲಿ ಬೇಕಲ್ಲಿ ಬಿಸಾಡೋದು ಅದೆಲ್ಲ ಮಾಡ್ತಾರೆ. ಅದರ ಬದಲಾಗಿ ಏನತಿ ಇವತ್ತು ಸಾಕಷ್ಟು ನಮ್ ರೈತರ ಸಂತೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸಾಕಷ್ಟು ಈ ಸಾವಯವ ಗೊಬ್ಬರಕ್ಕೇನತಿ ಬೇರೆ ಬೇರೆ ಕಡೆ ಮೊರೆ ಹೋಗ್ತಾ ಇದಾರೆ ಅಂತಂದ್ರೆ ಬಯಲುಸೀಮೆ ಕಡೆ ಹೋಗ್ಬಿಟ್ಟೇನತಿ ನಾವೇನು ಕುರಿಕಿ ಗೊಬ್ಬರ ಏನೈತಿ ತರೋದಿರ್ಬೋದು, ದನದ ಕೊಟ್ಟಿಗೆ ಗೊಬ್ಬರ ತರೋದಿರ್ಬೋದು, ಸಾಕಷ್ಟು ದುಡ್ಡು ಏನೈತಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ಇನ್ವೆಸ್ಟ್ಮೆಂಟ್ ಏನೈತಿ ನೀವು ಅಡಿಕೆ ಗೊಬ್ಬರ ತಯಾರಿಕೆಯಲ್ಲಿ ಏನೈತಿ ನೀವು ಶ್ರಮ ವಹಿಸಿದ್ರೆ ಅಲ್ಲಿ ಏನ್ ಸಿಗ್ತಕ್ಕಂತ ಗೊಬ್ಬರಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಏನೈತಿ ಸಿಗಕ್ಕೇನತಿ ಇಷ್ಟ ಆಗುತ್ತೆ. ಈಗ ಇಲ್ಲಿ ಏನೈತಿ ನಮಗೆ ಅಲ್ಲಿಕ್ಕಿಂತ ದುಡ್ಡು ಏನೈತಿ ಬಹಳ ಉಳಿತಾಯನ ಆಗುತ್ತೆ. ಇಲ್ಲಿ ಬೇಕಾಗಿರ್ತಕ್ಕಂತ ಸಂಪನ್ಮೂಲಗಳು ಏನೈತಿ ನಮಗೆ ಸಾಮಗ್ರಿಗಳು ಏನೇನ್ ಬೇಕಾಗುತ್ತೆ ಅಂತಂದ್ರೆ ನಾ ಹೇಳ್ದಂಗೇನತಿ ಇವನ್ನೆಲ್ಲ ಏನತಿ ಕೂಡಿ ಒಂದ್ ಕಡೆ ಏನತಿ ಇಟ್ಕೋಬೇಕಾಗತ್ತೆ. ಮತ್ತೆ ನಮಗೆ ದುಡ್ಡು ಏನಾದ್ರೂ ಅವಶ್ಯಕತೆ ಏನತಿ ದುಡ್ಡಿನ ಏನತಿ ನಮ್ಮ ತೊಂದರೆ ಇಲ್ಲ ಅಂತಂದ್ರೆ ಇವರು ಅದನ್ನ ಪಿಟ್ ಏನತಿ ಮಾಡ್ಕೋಬಹುದು. ಇವಾಗ ಗೊಬ್ಬರದ ಗುಂಡಿಗಳೇನೈತಿ ತಯಾರಿಕೆ ಮಾಡ್ಕೋಬಹುದು. ಗೊಬ್ಬರದ ಗುಂಡಿಗೆ ಏನೈತಿ ತಯಾರಿಕೆ ಮಾಡ್ಕೊಳ್ಳೋದಂತಂದ್ರೆ ಅದಕ್ಕೆ ಒಂದಿಷ್ಟು ಉದಾಹರಣೆ ಅಂತಂದ್ರೆ ನಮಗೆ ಸೈಜ್ ಏನತಿ ಹೇಳ್ಬೇಕಂತಂದ್ರೆ 3 ಅಡಿ ಆಗಲ್ಲ, 3 ಅಡಿ ಹತ್ರ ಉದ್ದ ಏನತಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅನುಕೂಲ ಅಂತಂದ್ರೆ ನಮ್ಮ ಹತ್ರ ಏನತಿ ಮಟೀರಿಯಲ್ ಎಷ್ಟಿದಾವು, ಎಷ್ಟು ಟನ್ ಮಟೀರಿಯಲ್ ಇದೆ ಅದ್ರ ಮೇಲ್ಗಡೆ ಏನತಿ ಅವಲಂಬನೆ ಆಗುತ್ತೆ ಸರ್ ಇಲ್ಲಿ. ಮತ್ತೆ ಅದ್ರ ಜೊತೆಗೆ ಏನಂತೆ ಇದು ನೆರಳು ಏನತಿ ಬೇಕು ನಮಗೆ. ಈ ಗೊಬ್ಬರ ಏನತಿ ತಯಾರು ಮಾಡ್ಕೋಬೇಕಂತಂದ್ರೆ ನೆರಳು ಬೇಕಾಗತ್ತೆ. ನೆರಳು ಯಾಕೆ ಬೇಕಾಗತ್ತಂದ್ರೆ ನಾವು ಅದರಲ್ಲಿ ಎರೆಹುಳು ಏನತಿ ಬಿಡೋದಿರ್ಬೋದು, ಸೂಕ್ಷ್ಮಾಣು ಜೀವಿಗಳು, ಈಗೇನತಿ ತಾಪಮಾನ ಏನತಿ ಏರಿಕೆ ಆದಾಗ ಗೊಬ್ಬರದಲ್ಲಿ ಇರ್ತಕ್ಕಂತ ನೀರೇನತಿ ಆವಿಯಾಗಿ ಹೋಗ್ಲಾರ್ದಂಗೇನತಿ ತಡೆಗಟ್ಟಲಿಕ್ಕೆ ಏನತಿ ನೆರಳು ಇರ್ತಕ್ಕಂತ ಪ್ರದೇಶ ಏನತಿ. ಈಗ ಸುಮಾರು ಏನತಿ 3 ಅಡಿ ಆಗಲ್ಲ, 3 ಅಡಿ ಹತ್ರ ಒಂದು 10 ಅಡಿ ಏನತಿ ಉದ್ದ ಅಂತ ಇತ್ತಂತಂದ್ರೆ ಇಂಥ ಗುಂಡಿಯಲ್ಲಿ ಏನತಿ ಸುಮಾರು 2 ಟನ್ ಏನತಿ ನಾವು ಗೊಬ್ಬರ ಏನತಿ ಉತ್ಪಾದನೆ ಮಾಡಬಹುದು. ಈ 2 ಟನ್ ಉತ್ಪಾದನೆ ಮಾಡ್ಬೇಕಂತಂದ್ರೆ ನಮಗೆ ಸಾವಯವ ಏನತಿ ಒಂದು 2.5-3 ಟನ್ ಏನತಿ ನಮಗೆ ವೇಸ್ಟ್ ಏನತಿ ಬೇಕಾಗತ್ತೆ. ಈ ಗುಂಡಿಗಳಲ್ಲಿ ಏನತಿ 3 ಟನ್ ವೇಸ್ಟ್ ಬೇಕಾಗತ್ತೆ. ಈ ವೇಸ್ಟ್ ಏನತಿ ನಾವು ಇದು ವೇಸ್ಟ್ ಅಂತಂದ್ರೆ ಎಲ್ಲಾ ಮೂಲಗಳು ಬರೀ ಅಡಿಕೆ ಸಿಪ್ಪೆ ಅಡಿಕೆ ಗರಿ ಅಂತಾನಲ್ಲ, ನಿಮ್ಮ ತೋಟದಲ್ಲಿ ಇರತಕ್ಕಂತ ಕಸ ಕಡ್ಡಿಗಳು ಸಂತ ಇದರಲ್ಲಿ ಏನೈತಿ ಮಿಶ್ರಣ ಮಾಡಿದ್ನಂತಂದ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ. ಈ ಗೊಬ್ಬರ ಏನೈತಿ ತಯಾರು ಮಾಡ್ಕೊಳಕ್ಕೆ ಇದು ಒಂದಿಷ್ಟ ಆಯ್ತು. ಇದ್ರ ಜೊತೆ ಜೊತೆಗೆ ಮತ್ತೆ ಏನ್ ಬೇಕು ನಮಗೆ ಅಂತಂದ್ರೆ ಈ ಆಯುರ್ ಏನೈತಿ ಪಿಟ್ ರೆಡಿ ಮಾಡ್ಕೊಂಡ್ರಿ, ಇಲ್ಲಾಂತಂದ್ರೆ ಅದ್ರ ಬದಲಿಗೆ ಏನೈತಿ ಇವತ್ತು ಪ್ಲಾಸ್ಟಿಕ್ ಏನೈತಿ ಪಿಟ್ಗಳು ಏನೈತಿ ಸಿಗ್ತಾವೆ, ಸುಮಾರು 1600 ರೆಡಿಮೇಡ್ ಏನೈತಿ ಪಿಟ್ಗಳು ಸಿಗ್ತಾವ ಸರ್ ನಿಮಗೆ. ಸುಮಾರು ಏನೈತಿ ಒಂದು 1600 2000 ಎರಡೂವರೆ ಸಾವಿರ ಒಳಗಡೆ ಏನೈತಿ ಮಾರ್ಕೆಟ್ ಅಲ್ಲಿ ಸಿಗ್ತಾವ, ಅದನ್ನು ಸಂತ ಉಪಯೋಗಿಸ್ಕೋಬಹುದು ನೀವು. ಬಟ್ ಅದೇನಾಗುತ್ತೆ ಅಂತಂದ್ರೆ ಈ ತರ ಕೊಳಿತಕ್ಕಂತ ಮಟೀರಿಯಲ್ಗೆ ಅದು ಸೂಕ್ತ ಅಲ್ಲ. ನೀವು ಗುಂಡಿ ಮಾಡ್ಕೊಳ್ಳೋದು ಇಲ್ಲಂತಂದ್ರೆ ಈ ತರ ಸಿಮೆಂಟ್ದಾಗ್ಲಿ ಇಲ್ಲಂತಂದ್ರೆ ಹಳೆ ಏನೈತಿ ವೇಸ್ಟ್ ಆಗಿರ್ತಕ್ಕಂತ ಕಡಪಾಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದೇನತಿ. ಈ ತರ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮಟೀರಿಯಲ್ ಏನೈತಿ ಹೇಳ್ದಂಗೆ ಇದಕ್ಕೆ ನೀರ್ ಬೇಕು, ಒಂದು 200 ಡ್ರಮ್ ಏನೈತಿ ಒಂದು ಡ್ರಮ್ ಅಳತೆ ಇರತಕ್ಕಂತ ನಿಮಗೆ ಡ್ರಮ್ ಬೇಕಾಗತ್ತೆ, ಮತ್ತೆ ಸಗಣಿ ಬೇಕಾಗತ್ತೆ, ಗಂಜಲು ಬೇಕಾಗತ್ತೆ, ಮತ್ತೆ ಹಳೆ ತಿಪ್ಪಿ ಗೊಬ್ಬರ ಬೇಕಾಗತ್ತೆ, ಬದುವಿನ ಮಣ್ಣು ಇರತಕ್ಕಂಥದ್ ಬೇಕಾಗತ್ತೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳು ಇರತಕ್ಕಂತ ನಮ್ಮ ಆಲ್ರೆಡಿ ಕತ್ಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ, ಹಲವಾರು ಸೂಕ್ಷ್ಮ ಪೋಷಕಾಂಶಗಳಿದ್ದು ಜೈವಿಕ ಗೊಬ್ಬರ ಸಿಗ್ತಾ ಇದಾವು. ಅದೇ ತರ ಏನೈತಿ ಶಿಲೀಂಧ್ರ ನಾಶಕಗಳು ಅಂದ್ರೆ ನಮಗೆ ಶಿಲೀಂಧ್ರ ನಾಶಕಗಳು ಇದಾವು ಇಲ್ಲಿ, ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ. ಗೊಬ್ಬರ ಏನೈತಿ ಕರಗಿಸುವ ಗೊಬ್ಬರ ಏನೈತಿ ತಯಾರು ಮಾಡ್ತಕ್ಕಂತ ಏನತಿ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ಏನತಿ ಒಗ್ಗೂಡಿಸ್ತಕ್ಕಂತ ಏನತಿ ಇದು ಎಲ್ಲ ಬರುತ್ತೆ ನಮಗೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ ಸುಮಾರು 1 ಟನ್ಗೆ 1 ಕೆಜಿ ಏನೈತಿ ಕಾಂಪೋಸ್ಟ್ ಕಲ್ಚರ್ ಬಳಕೆ ಮಾಡಬೇಕಾಗತ್ತೆ. ಕಾಂಪೋಸ್ಟ್ ಕಲ್ಚರ್ ಸಿಗುತ್ತೆ, 2 ಟನ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಮತ್ತೆ ಅದ್ರ ಜೊತೆಗೆ ಏನತಿ ರೋಗ ಕೀಟಗಳು ತಡೆಗಟ್ಟಲಿಕ್ಕೆ ಏನತಿ ನಮಗೆ ಸಾಕಷ್ಟು ಏನತಿ ಸುಡೋಮನಾಸ್ ಇದೆ, ಟ್ರೈಕೋಡರ್ಮಾ ಇದೆ, ಮೆಟರೈಜಿಯಂ ಇದೆ, ಮೈಕೋರೈಜಾ ಇದೆ. ಮೆಟರೈಜಿಯಮ್ ಸುಡೋಮನಾಸ್, ಮೆಟರೈಜಿಯಂ ಬಂದ್ಬಿಟ್ಟು ಗೊಣ್ಣೆ ಹುಳ ಏನೈತಿ ತಡೆಗಟ್ಟುತ್ತೆ, ಟ್ರೈಕೋಡ್ರಮ ಬಂದ್ಬಿಟ್ಟು ಶಿಲೀಂಧ್ರ ನಾಶಕ ಏನೈತಿ ಇದು ಮಾಡುತ್ತೆ, ಸುಡೋಮನಾಸ್ ಬಂದ್ಬಿಟ್ಟು ಬೇರೆ ತರದಂತ ಎಲ್ಲಾ ಶಿಲೀಂಧ್ರ ನಾಶಕಗಳನ್ನ ಸಾಯಿಸುತ್ತೆ. ಮತ್ತಿಲ್ಲಿ ಫಾಸ್ಫರಸ್ ಸಾಲಿಬಿಲೈಸಿಂಗ್ PSB ಅಂತ ಬರುತ್ತೆ, ಅದು ಈ ಭೂಮಿಯಲ್ಲಿ ಇರ್ತಕ್ಕಂತ ಏನೈತಿ ಫಾಸ್ಫರಸ್ ಏನೈತಿ ಜಾಸ್ತಿ ಏನೈತಿ ಉತ್ಪಾದನೆ ಮಾಡ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ರೈಸೋಬಿಯಂ ಹಾಕಿದ್ನಿ ಅಂತಂದ್ರೆ ಸಂತನ ನಮಗೆ ಅಜಿಟೋಬ್ಯಾಕ್ಟರ್ ರೈಸೋಬಿಯಂ ಇವ್ನ ಹಾಕಿದ್ನಿ ಅಂತಂದ್ರೆ ಭೂಮಿಯಲ್ಲಿ ಸಾರಜನಕ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ತರ ಏನೈತಿ ಮಟೀರಿಯಲ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಯಾವ ತರ ಈಗ ಏನೈತಿ ಇವೆಲ್ಲ ಮಟೀರಿಯಲ್ ಇಟ್ಕೊಂಡ್ರಿ ನಿಮಗೆ ನಾ ಹೇಳ್ದಂಗೆ ಏನೈತಿ ನೀವೆಲ್ಲ ಏನತಿ ಸಂಪನ್ಮೂಲಗಳು ಅಂತಂದ್ರೆ ಅಡಿಕೆ ತೋಟದಲ್ಲಿ ಇರ್ತಕ್ಕಂಥ ವೇಸ್ಟ್ಗಳನ್ನೆಲ್ಲ ಏನತಿ ಒಂದ್ ಕಡೆ ಹಾಕೊಂತೀರಿ. ಈಗ ಅಡಿಕೆ ಸಿಪ್ಪೆನೇತಿ ಹಸಿದ್ ಹಾಕ್ಬಾರ್ದು, ಅಡಿಕೆ ಸಿಪ್ಪೆನ ಏನ್ ಮಾಡ್ಬೇಕಂದ್ರೆ ಒಣಗಿಸಿರ್ಬೇಕು ಫಸ್ಟ್ ಏನೈತಿ ಅದನ್ನ ಒಂದ್ ಕಡೆ ಏನತಿ ಡ್ರೈ ಏನತಿ ಮಾಡ್ಬೇಕು ಸುಮಾರು 1-15 ದಿನ ತಿಂಗಳು ಏನತಿ ಒಣಗಿಸಿದ್ ಅಂತಂದ್ರೆ ಆ ನಂತರ ಏನೈತಿ ಗೊಬ್ಬರ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಒಣಗಿದ್ದ ಇದು ಏನು ಇಂತಿಷ್ಟು ದಿವಸಗಳಲ್ಲಿ ಒಣಗಿಸಬೇಕಂತ ಏನಾದ್ರೂ ಇದೆಯಾ ಅಥವಾ ಜಾಸ್ತಿ ಒಣಗಿದ್ರು ಏನು ಸಮಸ್ಯೆ ಇಲ್ವಾ? ಏನು ಸಮಸ್ಯೆ ಇಲ್ಲ ಸರ್, ಜಾಸ್ತಿ ಒಣಗಿದ್ರೆ ಸಮಸ್ಯೆ ಇಲ್ಲ, ಒಣಗಿಸಿದ್ರು ಒಳ್ಳೇದೇನತ್ತೆ, ಅದು ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೇದೇನತ್ತೆ. ಸುಮಾರು 1 ತಿಂಗಳು ಒಣಗಿದ್ರೆ ಸಾಕು ನಮಗೆ. ಆ ಒಣಗಿರ್ತಕ್ಕಂತ ಮಟೀರಿಯಲ್ ಏನೈತಿ ನಾವೆಲ್ಲ ಏನೈತಿ ತಗೊಂಡು ಗುಡ್ಡಿ ಆಗಿಟ್ಕೊಂಡು ಮತ್ತೆ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಏನೈತಿ ಆಳೆಗಳು ಇರ್ಬೋದು, ಗರಿಗಳು ಇರ್ಬೋದು, ಮತ್ತೆ ಬೇರೆ ಕಸಗಳು ಇರ್ಬೋದು, ಅವನ್ನೆಲ್ಲ ಏನೈತಿ ಗುಡ್ಡೆ ಹಾಕಬೇಕು. ಮತ್ತೆ ಇದ್ರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ತೆಂಗಿನಗರಿ ನಿಮ್ ತೋಟದಲ್ಲಿ ಇತ್ತಂದ್ರೆ ಸಂತನ ಯೂಸ್ ಮಾಡ್ಕೋಬಹುದು. ಈಗ ಇವೆಲ್ಲ ಏನೈತಿ ಬಹಳ ತೆಂಗಿನಗರಿ ಅಡಿಕೆ ಗರಿ ಇಂಥವೆಲ್ಲ ಆತಂತಂದ್ರೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಸುಮಾರು ಏನೈತಿ ಒಂದು 4 ಸೆಂಟಿಮೀಟರ್ ಅಂದ್ರೆ 5-6 ಇಂಚು ಒಂದ್ 10 ಇಂಚು ಗೇಣು ಚೀಟ ಅಂತಂತಿರಲ್ಲ ಆ ತರದ ಗಾತ್ರದಲ್ಲಿ ಏನೈತಿ ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಒಳ್ಳೇದೇನತಿ. ಯಾಕಂದ್ರೆ ಅವನ್ನೆಲ್ಲ ಏನೈತಿ ಕೆಳಭಾಗದಲ್ಲಿ ಆಗ್ತಕ್ಕಂಥವು ಅವನ್ ಆ ತರ ಏನೈತಿ ಪ್ರಮಾಣ ಏನೈತಿ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ತಯಾರ್ ಮಾಡ್ಕೊಳಕ್ಕಿಂತ ಮುಂಚಿತವಾಗಿ ಇನ್ನೊಂದ್ ಏನೈತಿ ನಮಗೆ ಈ ಗುಂಡಿ ಏನೈತಿ ತಯಾರ್ ಮಾಡ್ಕೊಂಡಿರ್ತಿರಲ್ಲ ಅದ್ರ ಸುತ್ತಮುತ್ತಲ ಏನೈತಿ ಯಾವ್ದು ಏನೈತಿ ನಮಗೆ ಗೆದ್ಲ ಇರ್ಲಾರ್ದಂಗ ಏನೈತಿ ನೋಡ್ಕೋಬೇಕು, ಇರುವೆ ಗೂಡುಗಳು ಏನಂತ ಇರ್ಲಾರ್ದಂಗ ನೋಡ್ಕೋಬೇಕು, ಅದ್ರ ಸುತ್ತಮುತ್ತಲ ಏನೈತಿ ನೀವು ಕ್ಲೀನ್ ಆಗಿ ಇಟ್ಕೋಬೇಕು. ಕ್ಲೀನ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಕೆಲಸ ಏನೈತಿ ಮಾಡ್ತಾ ಇರ್ಬೇಕು. ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಂತಂದ್ರೆ ನಾವು ಏನೈತಿ ಕ್ಲೀನ್ ಅಂತಂದ್ರೆ ಮಾಮೂಲಿ ಕೈಲಿಂದ ಕಸ ಕಿತ್ತಿ ಎಲ್ಲ ಏನೈತಿ ಕ್ಲೀನ್ ಇಟ್ಕೊಳ್ಳೋದಿರ್ಬೋದು, ಇಲ್ಲಂತಂದ್ರೆ ಅಲ್ಲಿ ಇರುವೆ ಗೂಡು ಬತ್ತಂತಂದ್ರೆ ಅದಕ್ಕೆ ಕ್ಲೋರಿಫೈರಿಪಾಸ್ ಸ್ಪ್ರೇ ಮಾಡ್ತಾರ ಇನ್ಆರ್ಗಾನಿಕ್ ಮಾಡೋರು ಇತ್ತಂತಂದ್ರೆ. ಇಲ್ಲ ನಾವು ಆರ್ಗಾನಿಕ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅರಿಶಿನ ಏನೈತಿ ಹಾಕೋದು ಆ ಸ್ಪಾಟ್ ಏನೈತಿ ನೀರ್ ಹಾಕಿಬಿಟ್ಟು ಆ ಗೂಡನತಿ ನಿರ್ವಹಣೆ ಮಾಡೋದು ಈ ತರ ಆ ಸುತ್ತಮುತ್ತಲು ಇರ್ತಕ್ಕಂಥ ಏರಿಯಾನ ಐತಿ ನಾವು ಕ್ಲೀನ್ ಆಗಿ ಇಟ್ಕೋಬೇಕಾಗತ್ತೆ. ಅದ ನಂತರ ಏನೈತಿ ನಾವು ಇಲ್ಲಿ ನಾವು 200 ಡ್ರಮ್ ಏನೈತಿ ನೀರ್ ಇಟ್ಕೊಂಡಿರ್ತಿರಲ್ಲ ಅದಕ್ಕೇನೈತಿ ನಾವು ಸುಮಾರು 200 ಡ್ರಮ್ ಅಳತೆಗೇನೈತಿ ನಾವು ಒಂದು 10 ಕೆಜಿ ಸಗಣಿ, 10 ಕೆಜಿ ಗಂಜಲು, ಮತ್ತೆ ನಾವು ಹೇಳ್ದಂಗೆ ಏನೈತಿ 1 ಕೆಜಿ ಇಲ್ಲಾಂದ್ರೆ 2 ಕೆಜಿ ಏನೈತಿ ಬದುವಿನ ಮಣ್ಣು, ಮತ್ತೆ ಅದ್ರ ಜೊತೆಗೆ ಏನೈತಿ ನಾವು ಹಳೆ ತಿಪ್ಪಿ ಗೊಬ್ಬರ ಸುಮಾರು 1-4-5 ಕೆಜಿ ಏನೈತಿ ಹಳೆ ತಿಪ್ಪಿ ಗೊಬ್ಬರ, ನೆಕ್ಸ್ಟ್ ಅದ್ರ ಜೊತೆಗೆ ಏನೈತಿ 100 ಗ್ರಾಮ್ ಇಂದ 200 ಗ್ರಾಮ್ ಏನೈತಿ ನಾ ಹೇಳ್ದಂಗೇನೈತಿ ಇದನ್ನ ಕಾಂಪೋಸ್ಟ್ ಕಲ್ಚರ್ ಅಂತ ಇರುತ್ತಲ್ಲ ಅದು, ಅದ್ರ ಜೊತೆಗೆ ಏನೈತಿ ನಾನು ಹೇಳಿದ ಉಳಿದವ ಎಲ್ಲ ಏನೈತಿ ಯೂಸ್ ಮಾಡ್ಕೋಬಹುದು, ಏನೇ ತೊಂದರೆ ಇಲ್ಲ. ಈ ಸುಮಾರು ಇದು 100 ರಿಂದ 125 ರೂಪಾಯಿ ಏನೈತಿ ಸಿಗ್ತಾವ ಇವೆಲ್ಲ ಏನೈತಿ ಮಟೀರಿಯಲ್ಗಳು, ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ ಕತ್ತಲಗೆರೆ ಫಾರ್ಮ್ ಅಲ್ಲಿ ಸಿಗ್ತಾವು, ಶಿವಮೊಗ್ಗದಲ್ಲಿ ಸಿಗ್ತಾವು, ಇರುವಕ್ಕಿಯಲ್ಲಿ ಸಿಗ್ತಾವು. ನಿಮ್ ಹತ್ತಿರದ ಸಂಶೋಧನಾ ಕೇಂದ್ರಕ್ಕೆ ಏನೈತಿ ಭೇಟಿ ಕೊಟ್ರೆ ಇವೆಲ್ಲ ಸಿಗ್ತಾ ಇರ್ತಾವ. ಇವನು ಉಪಯೋಗಿಸ್ಕೊಂಡಿರತ್ತೆ ನೀವು ಅದನ್ನ ಏನ್ ಮಾಡ್ಬೇಕು, ನೀವು ಒಂದು ಡ್ರಮ್ ನೀರಿಗೆ ಏನೈತಿ ಹಾಕಿರ್ತಿರಲ್ಲ ಅದನ್ನ ಏನೈತಿ ಇಷ್ಟು ಪ್ರಮಾಣದಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬೇಕು, ಎಲ್ಲ ತಿರುಗಿಸಿ ಮಣ್ಣು ಎಲ್ಲ ಏನೈತೆ ಅದನ್ನ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡಿದ್ಮೇಲೆ ನಾನು ಹೇಳ್ದಂಗೆ ಏನತಿ ಇವನ್ನ ಫಸ್ಟ್ ಏನತಿ ಬಹಳ ಏನತಿ ಫೈಬರ್ ಇರ್ತಕ್ಕಂಥ ಫೈಬರ್ ಅಂತಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥಗಳು ಸುಮಾರು 1/2 ಅಡಿಯಷ್ಟು ಏನತಿ ಎತ್ತರದಲ್ಲಿ ಗುಂಡಿಯಲ್ಲಿ ಹಾಕ್ಬೇಕು ಅದನ್ನ ಆರಂಭದಲ್ಲಿ ಈ ಪ್ರಮಾಣದ. ಯಾಕಂದ್ರೆ ಇವು ತೋಟದಲ್ಲಿ ಇರ್ತಾವು, ಇವನ್ ಹೆಂಗ್ ಬಳಸ್ಬೇಕು ಅನ್ನತ್ತೆ ನಿಮಗೆ ತೊಂದರೆ ಆಗ್ತಿರತ್ತೆ. ಹಂಗಾಗಿ ಇವನ ಕೆಳಭಾಗದಲ್ಲಿ ಹಾಕಿದ್ರೆ ಕೊಳೆಯಕ್ಕೆ ಏನತಿ ಈಸಿ ಆಗುತ್ತೆ, ಮೇಲ್ಭಾಗದಲ್ಲಿ ಹಾಕ್ಬಾರ್ದು. ಇವನ್ ಕೆಳಭಾಗದಲ್ಲಿ ಹಾಕ್ತಿರಿ, ಇದ್ರ ಮೇಲ್ಗಡೆ ಏನತಿ ಈಗ ಸ್ಲರಿ ಏನತ್ತಿ ರೆಡಿ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಅದ್ರ ಮೇಲ್ಗಡೆ ಏನತಿ ಸ್ಲರಿ ಏನತಿ ಹಾಕ್ತಾ ಹೋಗ್ಬೇಕು, ಅದನ್ನ ತುಳಿಬೇಕು ನೀಟಾಗಿ, ಮತ್ತೆ ಅದೆಲ್ಲ ಏನತಿ ತೊಯ್ಬೇಕು, ಸಂಪೂರ್ಣವಾಗಿ ತೊಯ್ಬೇಕು, ಹಸಿ ಆಗಿರ್ಬೇಕು ಎಲ್ಲ ಏನತ್ತೆ. ಆ ಲೇಯರ್ ಮುಗಿದ್ಮೇಲೆ ಮತ್ತೆ ಏನತ್ತೆ ಅದ್ರ ಮೇಲಿನ ಲೇಯರ್ ಏನತ್ತೆ ಸುಮಾರು 1/2 ಅಡಿ 3/4 ಅಡಿ ಏನತ್ತೆ ಮತ್ತೆ ಅಡಿಕೆ ಸಿಪ್ಪೆಗಳನ್ನ ಏನತ್ತೆ ಹಾಕ್ತಾ ಹೋಗ್ಬೇಕು, ಮತ್ತೆ ಅದ್ರ ಮೇಲ್ಗಡೆ ಏನತ್ತೆ ಹಿಂಗ ಏನತ್ತೆ ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಇದೇ ತರ ನಾನು ಹೇಳಿದ್ನಲ್ಲ, ಡ್ರಮ್ ಅಲ್ಲಿ ನೀರ್ ತಗೊಂಡು ಸಗಣಿ ಗೊಬ್ಬರ ಹಾಕಿ ಕಾಂಪೋಸ್ಟ್ ಕಲ್ಚರ್ ಹಾಕಿ ಬದುವಿನ ಮಣ್ಣು ಹಾಕಿ ಇವನ್ನೆಲ್ಲ ಹಾಕ್ಬೇಕು, ಮತ್ತೆ ಅದನ್ನ ತಿರುಗಿಸ್ಬೇಕು, ಮತ್ತೆ ಅದ್ಲೆಲ್ಲ ಅಡಿಕೆ ಸಿಪ್ಪೆ ಹಾಕ್ಬೇಕು, ತುಳಿಬೇಕು, ತುಳಿದಾದ್ಮೇಲೆ ಮತ್ತೆ ಏನತ್ತೆ ಈ ಗಂಜಲ ಏನತ್ತೆ ಅದ್ರ ಮೇಲೆ ಏನತ್ತೆ ಸುರಿಬೇಕು, ಏನತ್ತೆ ಎಲ್ಲ ಏನತ್ತೆ ತೊಯಿಸ್ಬೇಕಾಗತ್ತೆ ಅದನ್ನ. ಅಲ್ಲಿ ಗಾಳಿ ಏನತ್ತೆ ಇರಬಾರ್ದು, ಆತರ ಏನತ್ತೆ ತುಳಿಬೇಕು ನೀವು ಆದಷ್ಟು ಏನತ್ತೆ ಹಂಗ ತುಳಿದು ಇದನ್ನೇನತ್ತೆ ಸುಮಾರು ಏನತ್ತೆ ನೀವು ಆ ಪಿಟ್ ಏನ್ ಮಾಡ್ಕೊಂಡಿರ್ತೀವಲ್ಲ ಗುಂಡಿ ಏನತ್ತೆ ತುಂಬುವರೆಗೆ ಏನತ್ತೆ ತುಂಬ್ಕೊಂತ ಹೋಗ್ಬೇಕು. ಇದನ್ನ ಎಲ್ಲ ಒಂದೊಂದ ಲೇಯರ್ ಬೈ ಲೇಯರ್ ಪದರ ಪದರ ಏನತ್ತೆ ಮಾಡ್ಕೊಂತ ಹೋಗ್ಬೇಕು. ಸುಮಾರು ಏನತ್ತೆ ನಮಗೆ 1/2 ಅಡಿಯಿಂದ 1 ಅಡಿ ಏನತ್ತೆ, ಅದಕ್ಕಿಂತ ಒಂದೊಂದು ಪದರ ಏನತ್ತೆ 1/2 ಅಡಿಯಿಂದ 1 ಅಡಿ ಏನತ್ತೆ ಎತ್ತರ ಮಾಡ್ಬೇಕು. ನಾವು ಸಡನ್ ಆಗಿ 2 ಅಡಿ 3 ಅಡಿ ಏನತ್ತೆ ಮಾಡಕ್ ಹೋಗ್ಬಾರ್ದು, 1/2 ಅಡಿ ಏನತ್ತೆ ಮಾಡ್ಬೇಕು. ಅದು ಸಾಧ್ಯ, ಅದ್ರ ಜೊತೆಗೆ ಏನತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳು ಬದುವಲ್ಲಿ ಇರ್ತಕ್ಕಂಥ ಕಸ ಕಡ್ಡಿಗಳು ಮಧ್ಯದಲ್ಲಿ ಮಿಶ್ರಣ ಮಾಡಿದ್ರು ಒಳ್ಳೇದು, ಬೇರೆ ಏನತ್ತೆ ಬೆಳೆ ಅವಶೇಷಗಳು ಇದ್ರು ಸಹ ಒಳ್ಳೇದು, ಏನ್ ತೊಂದರೆ ಇಲ್ಲ, ಬೇರೆ ಮಿಶ್ರಣ ಇದ್ರು ಒಳ್ಳೇದು. ಇದು ಯಾಕೆ ಅಂತ ಅಡಿಕೆ ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಬೇರೆ ವೇಸ್ಟ್ ಇದ್ರೂ ಹಾಕ್ಬೋದು ಅಂತ. ಕಸ ಕಡ್ಡಿ ನಿಮ್ಮ ತೋಟದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಏನತ್ತೆ ಮಿಶ್ರಣ ಮಾಡಬಹುದು. ಗೊಬ್ಬರ ಗಿಡದಿಂದ ಎಲೆಗಳು ಇರ್ತಾವು, ಗಿಡ ಮರದ ಎಲೆಗಳು ಇರ್ತಾವು, ಮಿಶ್ರಣ ಮಾಡಿ ಏನತ್ತೆ ನೀವು ಹಾಕೊಂತ ಹೋಗಿ, ಸುಮಾರು ಏನತ್ತೆ ಅದ್ ನಕ್ಕಂತ ಹೋಗಿ ಅದನ್ನ ಒಂದೇ ಸಮೇತ ಮಾಡ್ಬೇಕಾಗಿಲ್ಲ, ಸುಮಾರು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಯಾವ್ಯಾವಾಗ ಸಿಗುತ್ತೆ ಸುಮಾರು ಒಂದು ತಿಂಗಳದೊಳಗಡೆ ಇದನ್ನ ಪಿಟ್ ಏನೈತಿ ತುಂಬಸೋದೇನೈತಿ ಕಾರ್ಯ ಏನೈತಿ ಮುಗಿಸ್ಕೊಳ್ಳಿ ಏನೈತಿ. ಯಾಕಂದ್ರೆ ಒಂದೇ ದಿವಸ ಸಗಣಿ ಏನೈತಿ ನಿಮಗೆ 100 ಕೆಜಿ ಸಿಗಕ್ ಆಗಲ್ಲ, 10 ಕೆಜಿ ಅಂತ ಏನೈತಿ ದಿನಕ್ಕಿಂತ ದಿನ ದಿನ ಮಾಡ್ಕೊತ ಹೋದ್ರೆ ಸುಮಾರು ಒಂದು 15 ರಿಂದ 1 ತಿಂಗಳಲ್ಲಿ ಏನೈತಿ ಈ ಪಿಟ್ ಏನೈತಿ ತುಂಬುತ್ತೆ. ತುಂಬಿಸಿದ ಮೇಲ್ಗಡೆ ಏನೈತಿ ಮತ್ತೆ ಒಂದು ತುಂಬಿ ಆದ್ಮೇಲೆ ಒಂದು ವಾರ ಬಿಟ್ರೆ ಮತ್ತೆ ಅದು ಕುಸ್ತೇನೈತಿ, ಮತ್ತೊಂದು ಅಡಿ ಏನೈತಿ 1/2 ಅಡಿ ಏನೈತಿ ಜಾಗ ಏನೈತಿ ಉಳಿತೈತಿ. ಅವಾಗ ಮತ್ತೊಂದು ಲೇಯರ್ ಹಾಕ್ಬಿಟ್ಟೇನೈತಿ ಕಂಪ್ಲೀಟ್ ಆಯ್ತಿ ಮಾಡಿ. ಇದು ಈ ರೀತಿಯಿಂದ ಮಾಡೋದ್ರಿಂದ ಈ ಗೊಬ್ಬರದ ಕೊಳೆಯುವಿಕೆಗೆ ಏನು ಧಕ್ಕೆ ಆಗೋದಿಲ್ವಾ? ಇಲ್ಲ, ಧಕ್ಕೆ ಆಗಲ್ಲ ಸರ್. ಇದನ್ ಕೊಳಿಲಿಕ್ಕೆ ಏನತ್ತಿ ಈ ತರ ಮಾಡ್ತಾ ಇರೋದ್ ನಾವು, ಯಾಕಂದ್ರೆ ಬೇಗ ಕೊಳಿಬೇಕಂತಂದ್ರೆ ಅಲ್ಲಿ ತಾಪಮಾನ ಬಿಲ್ಡಪ್ ಆಗ್ಬೇಕು, ತಾಪಮಾನ ಏರಿಕೆ ಆಗ್ಬೇಕು. ತಾಪಮಾನ ಯಾವಾಗ ಏರಿಕೆ ಆಗತ್ತೆ, ಒಂದಕ್ಕೊಂದು ಏನತ್ತಿ ಬಹಳ ಯಥೇಚ್ಛವಾಗಿ ಹತ್ರ ಇದ್ದಾಗ ಏನತ್ತೆ ಗಾಳಿ ಆಡಿನ ಅಂತಂದ್ರೆ ತಾಪಮಾನ ರೈಸ್ ಆಗಲ್ಲ. ಹಂಗಾಗಿ ಆತರ ಏನತ್ತಿ ಏರ್ ಟೈಟ್ ಏರ್ ಗಾಳಿ ಆಡ್ಲಾರ್ದಂಗೆ ಏನತ್ತಿ ನಾವು ತುಳಿದ್ರೆ ಏನತ್ತೆ ತಾಪಮಾನ ಜಾಸ್ತಿ ಆಗುತ್ತೆ. ತಾಪಮಾನ ಜಾಸ್ತಿ ಆದಾಗ ಅಲ್ಲಿ ನಮಗೇನತ್ತೆ ಗೊಬ್ಬರ ಏನತ್ತೆ ಆಗಿರ್ತಕ್ಕಂಥ ಏನತ್ತೆ ಸಿಪ್ಪೆಗಳು ಏನತ್ತೆ ಬೇಗ ಕೊಳಿಲಿಕ್ಕೆ ಏನತ್ತೆ ಸ್ಟಾರ್ಟ್ ಆಗ್ತಾವ. ಅದ್ರ ಜೊತೆಗೆ ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನ ಉಪಯೋಗಿಸ್ಕೊಂಡಿರತ್ತೆ. ಈ ಲಾಸ್ಟ್ ಏನತ್ತೆ ಹಂಗ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಏನತ್ತೆ ಪದರ ಲಾಸ್ಟ್ ಪದರ ಹಾಕಿದ್ಮೇಲೆ ನೀವು ಮೇಲ್ಗಡೆ ಏನತ್ತೆ ಒಂಥರ ಮಣ್ಣು ಮತ್ತೆ ಏನತ್ತೆ ಸಗಣಿ ಎಲ್ಲ ಮಿಶ್ರಣ ಮಾಡ್ಬಿಟ್ಟೇನತ್ತೆ ಬರಣಿ ಮೇಲೆ ಹೆಂಗ ಮಿಸ್ತೀವಲ್ಲ ನಾವು ಆತರ ಕಂಪ್ಲೀಟ್ ಏನತ್ತೆ ಸಾರಿಸಿ ಏನತ್ತೆ ಏರ್ ಟೈಟ್ ಆಗಿ ಮುಚ್ಚಿದ್ರು ಬಹಳ ಒಳ್ಳೇದು. ಆತರ ಮುಚ್ಚಿಬಿಟ್ಟೇನತ್ತೆ ನಮಗೆ ಒಂದಿನ ಬಿಟ್ಟು ಒಂದಿನ ಏನತ್ತೆ ನೀರ್ ಒಳಿತಾ ಇರ್ಬೇಕು, ಇದಕ್ಕೆ ಹಾರಬಾರ್ದೇನತ್ತೆ. ಆತರ ಏನತ್ತೆ ನೀವು ಒಂದಿನ ಬಿಟ್ಟು ಒಂದಿನ ಏನತ್ತೆ ನೀರ್ ಒಡಿತಾ ಹೋದ್ನಂತಂದ್ರೆ ಸುಮಾರು ಇದೇನತ್ತೆ ನಿಮಗೆ ಒಂದು ಅಡಿಕೆ ಸಿಪ್ಪೆ ಗಟ್ಟಿ ಇರೋದ್ರಿಂದ ನಮಗೆ 2-3 ತಿಂಗಳ ಕಾಲ ಏನೈತಿ ಕೊಳಿಲಿಕ್ಕೆ ಏನತ್ತೆ ಬೇಕಾಗತ್ತೆ. 1/2 ಕೊಳಿಲಿಕ್ಕೆ ಏನತ್ತೆ ಸಂಪೂರ್ಣ ಕೊಳಿಯಲ್ಲ, 1/2 ಕೊಳಿಲಿಕ್ಕೆ ಏನತ್ತೆ ಒಂದು 3 ತಿಂಗಳ ಟೈಮ್ ತಗೊಳತ್ತೆ. 3 ತಿಂಗಳ ಆದ್ಮೇಲೆ ಏನತ್ತಿ ಇದನ್ನ ತಿರ್ಗಾ ಬರ್ಗ ಅಂದ್ರೆ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಏನತ್ತೆ ಮಿಶ್ರಣ ಮಾಡಿದ್ನಂತಂದ್ರೆ ನಮಗೆ ಮೇಲೇನತ್ತಿ ಕೊಳಿಲಾರ್ದಿರ್ತಕ್ಕಂಥದ್ದು ಕೆಳಗಡೆ ಹೋಗುತ್ತೆ, ಕೊಳ್ತಿರೋದ್ ಮೇಲೆ ಬರುತ್ತೆ, ಅರ್ಧಕ್ಕೆ ಮರದ ಆಲ್ಮೋಸ್ಟ್ ಏನೈತಿ ಕೊಳ್ತಿರುತ್ತೆ. ಅದು ಮತ್ತೊಂದ್ ಸ್ವಲ್ಪ ದಿನ ಏನತ್ತಿ ಬಿಟ್ಟಂತಂದ್ರೆ ಅವಾಗ ತಾಪಮಾನ ಕಡಿಮೆ ಆಗಿರುತ್ತೆ. ಸುಮಾರು 3 ತಿಂಗಳಿಗೆ ಫಸ್ಟ್ 1 ತಿಂಗಳಲ್ಲಿ ತಾಪಮಾನ ರೈಸ್ ಆಗುತ್ತೆ, ಆ ನಂತರ ಏನೈತಿ ಕಡಿಮೆ ಆಕೆಂತ ಹೋಗುತ್ತೆ. ಹಿಂಗೆ ಹಂಗ ಕೊಳತೆ ಏನತ್ತಿ ಇದಾಗತ್ತಲ್ಲ ಅವಾಗ ತಾಪಮಾನ ಕಡಿಮೆ ಆಗುತ್ತೆ. ಅದನ್ನ ಮಿಶ್ರಣ ಮಾಡಿ ಮಿಕ್ಸ್ ಅನ್ನತ್ತೆ ಕೆಳಗಿನ ಮೇಲೆ ಅದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಾವು ಸೂಕ್ಷ್ಮ ಪೋಷಕಾಂಶಗಳನ್ನೇನತ್ತಿ ಎರೆಹುಳುಗಳನ್ನೇನತ್ತಿ ಬಿಡ್ಲಿಕ್ಕೆನತ್ತಿ ಅನುಕೂಲ ಆಗತ್ತೆ. ಅವಾಗ ಇದು ಎಲ್ಲ ಏನತ್ತಿ ಅರ್ಧ ಕೊಳ್ತಿತ್ತಂತಂದ್ರೆ ಎರೆಹುಳುಗಳು ತಿನ್ನಕ್ ಸ್ಟಾರ್ಟ್ ಆಗ್ತಾವ. ನಮ್ಮ ಎರೆಹುಳುಗಳು ಹೆಂಗಂತಂದ್ರೆ ಕಸ ಕಡ್ಡಿ ಏನತ್ತಿ ಕೊಳಿಲಾರ್ದ ಇರ್ತಕ್ಕಂಥದ್ನ ತಿನ್ನಲ್ಲ, ಅರ್ಧ ಮರ್ಧ ಕೊಳ್ತಿದ್ರೆ ಮಾತ್ರ ಏನತ್ತಿ ಅದು ಎರೆಹುಳು ತಿನ್ನೋದು. ಅವಾಗ ನಾವೇನತ್ತಿ ಸುಮಾರು 1 ಟನ್ ಇದಕ್ಕೇನತ್ತಿ ನಾವು 1 ಕೆಜಿ ಹುಳುಗಳನ್ನೇನತ್ತಿ ಪ್ರಮಾಣದಲ್ಲಿ ಏನತ್ತಿ ಎರೆಹುಳುಗಳು ಏನತ್ತಿ ತಂದಿನತ್ತಿ ಇದಕ್ಕೆ ಬಿಡ್ಬೇಕಾಗತ್ತೆ. ಅದು ಕಂಪ್ಲೀಟ್ ಅರ್ಧಕ್ಕೆ ಮರದ ಕೊಳ್ತಿದ್ರೆ ಇಲ್ಲಂತಂದ್ರೆ ಇನ್ನೊಂದಿಷ್ಟು ದಿನ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇದೆಲ್ಲ ಏನತ್ತೆ ಈ ತರ ಹುಳುಗಳು ಬಿಟ್ಟಾಗ ಏನಾಗುತ್ತೆ ಅದು ಮತ್ತೆ ಏನತ್ತೆ ಸುಮಾರು 2 ತಿಂಗಳು ಏನತ್ತೆ ಗೊಬ್ಬರ ಏನತ್ತೆ ಆಗ್ಲಿಕ್ಕೆ ಏನತ್ತೆ ಟೈಮ್ ತಗೊಳತ್ತೆ. ಎರೆಹುಳು ಗೊಬ್ಬರ ನೀವು ಎರೆಹುಳು ಬಿಡಲಾರ್ದಂಗನು ಗೊಬ್ಬರ ಮಾಡ್ಕೋಬಹುದು. ಎರೆಹುಳು ಬಿಟ್ಟಿಲ್ಲಂತಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಳತ್ತೆ, ಸುಮಾರು 6 ತಿಂಗಳು, 3 ತಿಂಗಳು ಮತ್ತೆ 3 ತಿಂಗಳು, 6 ತಿಂಗಳು ಆಗುತ್ತೆ. ಎರೆಹುಳು ಬಿಟ್ಟಿನಂತ ಏನಾಗುತ್ತೆ 3 ತಿಂಗಳು ಮತ್ತೆ ಅದ್ರ ಜೊತೆ 2 ತಿಂಗಳು 1.5 ತಿಂಗಳು 1 ತಿಂಗಳು ಏನತ್ತೆ ಕಡಿಮೆ ಆಗ್ಬಹುದು. ಮತ್ತೆ ಎರೆಹುಳು ಗೊಬ್ಬರ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಮಲ್ ಗೊಬ್ಬರಕ್ಕಿಂತ ಏನತ್ತೆ ಎರೆಹುಳು ಗೊಬ್ಬರದಲ್ಲಿ ಸಾಕಷ್ಟು ಗ್ರೋತ್ ಪ್ರಮೋಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇದರಲ್ಲಿ ಇದ್ರ ಜೊತೆಗೆ ಏನತ್ತೆ ಸಾಕಷ್ಟು ಪೋಷಕಾಂಶಗಳು ಏನತ್ತೆ. ಯಾಕೆ ಇವತ್ತು ನಮ್ಗೆ ಅಡಿಕೆ ಸಿಪ್ಪೆ ಗೊಬ್ಬರ ಏನತ್ತೆ ಬೇರೆ ಗೊಬ್ಬರಕ್ಕಿಂತ ಏನತ್ತೆ ಹೋಲಿಸಿದ್ರೆ ಬಹಳಷ್ಟು ಒಳ್ಳೇದಂತನಕ್ಕೇನತ್ತೆ ಹೇಳ್ಬೇಕಂತಂದ್ರೆ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಗೊಬ್ಬರ ಮಾಡಿರ್ತಕ್ಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ, ಮತ್ತೆ ಫಾಸ್ಫರಸ್ ಇರುತ್ತೆ, ರಂಜಕ ಇರುತ್ತೆ. ಯಾಕೆ ನಮಗೆ ಬೇರೆ ಏನತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ತಗಂದ್ರೆ 0.5%, 0.15%, 0.5% ಸಾರಜನಕ ರಂಜಕ ಪೊಟ್ಯಾಶ್ ಇರುತ್ತೆ. ಬಟ್ ನಮ್ಮ ಅಡಿಕೆ ಸಿಪ್ಪೆಯಲ್ಲಿ ಎಷ್ಟಂತಂದ್ರೆ ಸುಮಾರು ನಮಗೇನತ್ತಿ 1%, 0.5%, 2.5% ಪೊಟ್ಯಾಶ್ ಏನತ್ತೆ ನಮಗೇನತ್ತಿ ಸಿಗುತ್ತೆ. ಸುಮಾರು ನಮಗೆ ಇದರಲ್ಲಿಂದ 2ರಿಂದ 4 ಪಟ್ಟು ಏನತ್ತೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರ್ತಾವ. ಇವತ್ತು ನಮ್ಗೆ ರೈತರಿಗೆ ಏನೈತಿ ಗೊತ್ತಿರಬಹುದು, ಈ ಅಡಿಕೆ ಗಿಡಕ್ಕೆ ಪೋಷಕಾಂಶ ಅಂತ ನಾವು ಕೊಡ್ಬೇಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಡಿಕೆಗೆ ಡಿಮ್ಯಾಂಡ್ ಇರೋದಂತಂದ್ರೆ ಪೊಟ್ಯಾಶ್ ಕಂಟೆಂಟ್ ಏನೈತೆ. ಪೊಟ್ಯಾಶ್ ಒಂದು ಮರಕ್ಕೆ ಅಂದ್ರೆ ನಮ್ಮ ಅಡಿಕೆ ಗಿಡಕ್ಕೆ ಏನೈತೆ ಎಷ್ಟು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಒಂದು ಅಡಿಕೆ ಗಿಡಕ್ಕೆ 100 ಗ್ರಾಮ್ ಏನೈತೆ ಸಾರಜನಕ, 100 ಗ್ರಾಮ್ ರಂಜಕ, 140 ಗ್ರಾಮ್ ಏನೈತೆ ಪೊಟ್ಯಾಶ್ ಏನೈತೆ. ಈ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಡ್ತಕ್ಕಂಥದ್ದೇನತ್ತೆ. ಇದರಲ್ಲಿ ಹೋಲಿಸಿದ ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಪೊಟ್ಯಾಶ್ ಏನತ್ತೆ ಜಾಸ್ತಿ ಇರ್ತಕ್ಕಂಥದ್ದು. ನಾವು ರೈತರು ಏನತ್ತೆ ಪೊಟ್ಯಾಶ್ ತಗೊಳ್ಳೋದು ರೈತರ ನಾವು ಮಾರ್ಕೆಟ್ ಅಲ್ಲಿ ಪೊಟ್ಯಾಶ್ ಕೊಂಡ್ಕೋಬೇಕಾದ್ರೆ ಇವತ್ತು ಕಾಸ್ಟ್ಲಿ ಇದೆ. ಅದ ಸುಮಾರು ಏನತ್ತೆ 1 ಬ್ಯಾಗಿಗೆ 2,000 ರೂಪಾಯಿ ಏನತ್ತೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಯಾರು ರೈತರು ಸಂತಾನೆ ಅದಕ್ಕೆ ಇನ್ವೆಸ್ಟ್ ಮಾಡಲ್ಲ. ನಾವು ಈ ಗೊಬ್ಬರ ಏನತ್ತೆ ಉಪಯೋಗಿಸ್ಕೊಂಡ್ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೊಟ್ಯಾಶ್ ಕೊಟ್ಟಂಗಾಗತ್ತೆ ಇಂಡೈರೆಕ್ಟ್ ಆಗಿ. ಪೊಟ್ಯಾಶ್ ಕೊಟ್ಟನಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಏನತ್ತೆ ನಮ್ಮ ಗಿಡ ಏನತ್ತೆ ಬೆಳವಣಿಗೆ ಮಾಡ್ಕೊತತಿ. ಮತ್ತೆ ಭೂಮಿಯಲ್ಲಿ ತೇವಾಂಶ ಏನತ್ತೆ ಹಿಡಿದಿಟ್ಕೊಳ್ಳೋದು, ಭೂಮಿ ಏನತ್ತೆ ಯಾವುದೇ ತೊಂದರೆಗಳಿಗೆ ಏನತ್ತೆ ಬಂದ್ರು ಏನತ್ತೆ ತಡ್ಕೊಳ್ಳೋ ಶಕ್ತಿ ಏನತ್ತೆ ಈ ಪೊಟ್ಯಾಶ್ ಕಂಟೆಂಟ್ ಏನತ್ತೆ ನಮ್ಮ ಗಿಡಕ್ಕೆ ಏನತ್ತೆ ಕೊಡ್ತಕ್ಕಂಥದ್ದು. ಹಂಗಾಗಿ ಈ ಗೊಬ್ಬರ ಏನತ್ತೆ ಉಪಯೋಗ ಮಾಡ್ಕೋಬೇಕು. ಈ ಗೊಬ್ಬರದಿಂದ ಇಷ್ಟೆಲ್ಲ ಲಾಭಗಳಿದಾವೆ. ಸಾಕಷ್ಟು ಸೂಕ್ಷ್ಮಣ ಜೀವಿಗಳು ಬರ್ತಾವು, ಅದ್ರ ಜೊತೆಗೆ ನಾನು ಹೇಳಿದಂಗೆಲ್ಲ ಇವೆಲ್ಲ ಏನತ್ತೆ. ಮತ್ತೆ ಇನ್ನೊಂದೇನತ್ತೆ ರೈತರು ಬಹಳಷ್ಟು ಏನತ್ತೆ ಏನ್ ಮಾಡ್ತಾರಂತಂದ್ರೆ ಇದರಲ್ಲಿ ರೋಗ ಬರುತ್ತೆ ಅಡಿಕೆ ಗಿಡಕ್ಕಿತ್ತಂತಂದ್ರೆ ಇದರಲ್ಲಿ ದೊಣ್ಣೆ ಹುಳ ಬರುತ್ತೆ, ಇವು ಎಲ್ಲ ಪರಿಕಲ್ಪನೆ ಇದಾವು. ಇದು ಯಾಕೆ ನಿಮಗೆ ಏನತ್ತೆ ಇದನ್ನ ತಲೆಯಿಂದ ತೆಗೆದಾಕಿ, ಯಾಕಂತಂದ್ರೆ ಇದರಲ್ಲಿ ರೋಗ ಬರಬಾರ್ದಂತಂದೇನತ್ತಿ ನಾವು ಅಷ್ಟು ತಾಪಮಾನದಲ್ಲಿ ಏನತ್ತೆ ಇದು ಗೊಬ್ಬರ ಆಗುತ್ತೆ. ಸುಮಾರು ಏನತ್ತೆ 30 ಡಿಗ್ರಿ 40 ಡಿಗ್ರಿ ಏನತ್ತೆ ಟೆಂಪರೇಚರ್ ಏನತ್ತೆ ಬಿಲ್ಡಪ್ ಆಗುತ್ತೆ ಅಲ್ಲಿ 40 ಡಿಗ್ರಿ ತನಕ ಹೋದಾಗ ಏನಾಗುತ್ತೆ ಆ ತಾಪಮಾನಕ್ಕೇನತ್ತಿ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಬದುಕಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಈ ಸಾಕಷ್ಟು ನಾವು ಕೊಟ್ಟಿರ್ತಕ್ಕಂತ ಸೂಕ್ಷ್ಮ ಜೀವಿಗಳಂತಂದ್ರೆ ಮೆಟಾರೈಜಿಯಂ ಇದೆ. ಮೆಟಾರೈಜಿಯಂ ಅಂತ ಬಂದ್ಬಿಟ್ಟು ಏನತ್ತೆ ಅಲ್ಲಿ ನಮಗೆ ದೊಣ್ಣೆ ಹುಳು ಏನತ್ತೆ ಸಾಯಿಸ್ತಕ್ಕಂತ ಶಕ್ತಿ ಇರ್ತಕ್ಕಂತ ಸೂಕ್ಷ್ಮ ಜೀವಿಗಳು ಅದನ್ನ ಹೋಗ್ಬಿಟ್ಟು ಸಾಯಿಸ್ತಕ್ಕದು. ಮತ್ತೆ ಅದ್ರ ಜೊತೆಗೆ ಏನತ್ತೆ ಸಾಕಷ್ಟು ರೋಗಗಳು ಕೊಳೆ ರೋಗ ಇರ್ಬೋದು, ಸೂಕ್ಷ್ಮ ಫಂಗಸ್ ಎಲ್ಲ ಅಂತಂದ್ರೆ ನಾವು ಶಿಲೀಂಧ್ರಗಳಿಗೇನತ್ತೆ ರಾಮಬಾಣ ಅಂತಂದ್ರೆ ಟ್ರೈಕೋಡರ್ಮ ಇದೆ, ಸುಡಮನಸ್ ಇದೆ, ಅದು ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ರೋಗ ಹರಡುತ್ತೆ ಅನ್ನೋದು ಏನತ್ತೆ ತಪ್ಪು ಕಲ್ಪನೆ. ಕಂಪ್ಲೀಟ್ ಆಗಿ ಕೊಳತಿರೋ ಗೊಬ್ಬರ ಇತ್ತಂತಂದ್ರೆ ರೋಗ ಹರಡಂಗಿಲ್ಲ. ಅದ್ರ ಜೊತೆಗೆ ಇಷ್ಟೆಲ್ಲ ಸಾಕಷ್ಟು ಪೋಷಕಾಂಶಗಳು ಸಿಗ್ತಾವನ್ನತ್ತೆ. ಏನು ಈಗ ನೀವು ಈಗ ಆಗ್ಲೇ ಹೇಳಿದ್ರಿ, ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಇದು ಒಂದು ಉತ್ಕೃಷ್ಟ ಗೊಬ್ಬರ ಅಂತ ಹೇಳ್ತಾ ಇದ್ರಿ. ಇನ್ನೂ ಒಂದು ಹೆಚ್ಚಿನ ಈ ಅಡಿಕೆ ಸಿಪ್ಪೆ ಒಂದು ಗೊಬ್ಬರದ ಬಗ್ಗೆ ಹೇಳುದಾದ್ರೆ ಇದು ಎಷ್ಟರ ಮಟ್ಟಿಗೆ ಲಾಭದಾಯಕ ಆಗಿದೆ ಬೇರೆ ಒಂದು ಗೊಬ್ಬರಕ್ಕೆ ಹೋಲಿಸಿದ್ರೆ ಅಂತ ಅನ್ನೋದು ಹೇಳ್ತೀರಾ ಸರ್? ಈಗ ನಾವು ಬೇರೆ ಅಂತಂದ್ರೆ ತಿಪ್ಪೆ ಗೊಬ್ಬರ ಏನೈತಿ ಹೋಲಿಸಿದ್ನ ಅಂತಂದ್ರೆ ಸುಮಾರು ಏನೈತಿ ರೈತರ ಏನೈತಿ ಒಂದು ಕೆಜಿಗೆ ತಿಪ್ಪೆ ಗೊಬ್ಬರ ಏನೈತಿ ಗೊತ್ತು ನಮಗೆ. ಕೆಜಿಯಲ್ಲಿ ಮಾತಾಡ್ತೀನಿ ನಾನು, ನೀವೆಲ್ಲ ಟನ್ ಗಟ್ಟಲೆ ತರ್ತೀರಿ. ಕೆಜಿಯಲ್ಲಿ ಮಾತಾಡಬೇಕಂತಂದ್ರೆ ಸುಮಾರು 8-10 ರೂಪಾಯಿ ಏನೈತಿ ಬೀಳುತ್ತೆ ರೈತರಿಗೆ. ಅದೇ ತರನೇ ಐತಿ ಅದರಲ್ಲಿ ಗೊಬ್ಬರದಲ್ಲಿ ಇರತಕ್ಕಂತ ಪೋಷಕಾಂಶಗಳ ಪ್ರಮಾಣ ಆಲ್ಮೋಸ್ಟ್ 2-4 ಪಟ್ಟು ಕಡಿಮೆ. ಈ ಗೊಬ್ಬರ ಏನೈತಿ ನೀವೇ ತಯಾರು ಮಾಡ್ಕೊಂಡ್ರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ, ಹಂಗಾಗಿ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ಇಲ್ಲಿ. ಮತ್ತೆ ಪೊಟ್ಯಾಶ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದೇನತಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಏನತಿ ಸಾಕಷ್ಟು ಏನತಿ ನಿಮಗೆ ಎರೆಹುಳುಗಳು ಇನ್ವಾಲ್ವ್ ಆಗೋದ್ರಿಂದ ಎರೆಹುಳುಗಳು ಪ್ರಮೋಟಿಂಗ್ ಗ್ರೋತ್ ಹಾರ್ಮೋನ್ಸ್ ಗ್ರೋತ್ ರೆಗ್ಯುಲೇಟರ್ಸ್ ಏನತಿ ಸಾಕಷ್ಟು ಸಿಗ್ತವೆ. ಅದ್ರ ಜೊತೆ ಜೊತೆಗೆ ನೀವು ಸಾಕಷ್ಟು ಏನತಿ ಸೂಕ್ಷ್ಮ ಪೋಷಕಾಂಶಗಳು ನಾವು ರಾಸಾಯನಿಕದಿಂದ ಕೊಡೋದಾಯ್ತಂತಂದ್ರೆ ಸೂಕ್ಷ್ಮ ಇವೆಲ್ಲ ಏನತಿ ಫಂಗಸ್ ನಿರೋಧಕ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂತ ಸೂಕ್ಷ್ಮ ಜೀವಿಗಳನ್ನೇತಿ ನಾವು ಒದಗಿಸಕ್ಕೆ ಅನ್ನೋದು ಆಗಲ್ಲ. ಅದು ಇದ್ರ ಜೊತೆಗೆ ಏನತಿ ಕೊಡಬಹುದು. ಅದ್ರ ಜೊತೆಗೆ ಏನತಿ ಇದ್ರಲ್ಲಿದ್ದ ಸಾಕಷ್ಟು ಲಾಭ, ಯಾಕಂದ್ರೆ ನಿಮ್ಮ ಹತ್ರ ಮಟೀರಿಯಲ್ ಇರುತ್ತೆ, ಇದು ಖರ್ಚು ಏನತಿ ಸಾಕಷ್ಟು ಕಡಿಮೆ ಆಗುತ್ತೆ. ಸುಮಾರು ಒಂದು ಪಿಟ್ ಏನತಿ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಏನತಿ ಆಲ್ರೆಡಿ ರೈತರು ಸಲಹೆ ತಗೊಂಡ್ ಮಾಡಿದವರು 10-20,000 ತಲೆ ಏನತಿ ಈ ತರ ಗುಂಡಿಗಳು ಮಾಡ್ಕೊಂತಾರ. ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದೇನತ್ತೆ, ಇಷ್ಟು ಖರ್ಚಲ್ಲಿ ಏನತಿ ಅದು ಶಾಶ್ವತ ಅಂದ್ರೆ ಸುಮಾರು ಏನತಿ 5-10 ವರ್ಷ ಏನತಿ ಬರುತ್ತೆ ಅದು ಗುಂಡಿ ಏನತಿ ಮಾಡ್ಕೊಂಡಂತಂದ್ರೆ. ಈಗ ಅದರಲ್ಲಿ ಆತರ ಮಾಡ್ಕೊಂಡಾಗ ಇದ್ರಲ್ಲಿದ್ದ ಖರ್ಚುನು ಬಹಳ ಕಡಿಮೆ, ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡಿರ್ತೀವಿ, ಸುಮಾರು ಸೂಕ್ಷ್ಮ ಪೋಷಕಾಂಶಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ 1,000 ಏನತಿ ಖರ್ಚಾಗುತ್ತೆ. ಇದನ್ನ ತುಂಬಲಿಕ್ಕೆ ಏನತಿ ನೀವು ಲೇಬರ್ ಕಾಸ್ಟ್ ಹಂಗೆ ಏನತಿ ನೀವೇ ಕೆಲಸ ಮಾಡ್ಬೇಕು. ಇದಕ್ಕೆ ಈಗ ಸುಮಾರು ಏನತಿ 1-2 ಆಳುಗಳು ಖರ್ಚಾಯ್ತಂತಂದ್ರೆ 500-1,000 ರೂಪಾಯಿ ಅಂತಂದ್ರು 2,000 ಇದು 1,000 ಮತ್ತೆ ಸೂಕ್ಷ್ಮ ಪೋಷಕಾಂಶ ಅದು 1,000-2,000. ನೀವು ಗುಂಡಿಗಳು ಏನತಿ 1 ವರ್ಷಕ್ಕೆ ಏನತಿ 2 ಸಾರಿ ಏನತಿ ತೆಗಿಬಹುದು, ಅದು ಗುಂಡಿ ಖರ್ಚು ಸಹ ಒಂದೊಂದು ಗುಂಡಿಗೆ ಏನತಿ 1,000 ಅಂತ ಹಿಡ್ಕೊಂಡು ಹೋದ್ರೆ ನೀವು ಈಗಿನ ಪ್ರಮಾಣದಲ್ಲಿ 10 ವರ್ಷಕ್ಕೆ ಏನತಿ ಲೆಕ್ಕ ಹಾಕಿದ್ರೆ 20 ವರ್ಷ ಅಲ್ಲಿ ಮುಟ್ಟಕ್ಕೆ ಏನತಿ ನಾವು ಲೆಕ್ಕ ಹಾಕಿದ್ರೆ 1,000 ಏನತಿ ಗುಂಡಿ ಖರ್ಚು. 1,000-3,000 ಏನತಿ ನೀವು ಖರ್ಚು ಮಾಡಿ ನೀರು ಹೊಡಿಲಿಕ್ಕೆ ಮತ್ತೊಂದು ಲೇಬರ್ ಖರ್ಚು ಮಾಡಿದ್ರೆ 3,500 ಖರ್ಚಿದ್ನ ಅಂತ ತೆಗೆದ್ರೆ ಈ ಉತ್ಕೃಷ್ಟವಾದ ಗೊಬ್ಬರ ಏನತಿ ನಿಮಗೆ ಆಲ್ಮೋಸ್ಟ್ ಡಬಲ್ ರೇಟ್ 15-20 ರೂಪಾಯಿಗೆ ಏನತಿ ಕೆಜಿ ಅನ್ನಂಗ ಲೆಕ್ಕ ಇಡ್ಕೊಂಡ್ರೆ ನಮಗೆ ಟನ್ ಏನತಿ ಸುಮಾರು ನಮಗೆ 2,000-3,000 ರೂಪಾಯಿಗೆ ಏನತಿ ಒಂದು ಟನ್ ಏನತಿ ಇದು ನಮಗೆ ಮಾರಾಟ ಮಾಡಬಹುದು. ಅಷ್ಟು ಏನತಿ ನಮ್ಮ ಜಮೀನಿಗೆ ಉಪಯೋಗಿಸೋದಲ್ದೇನೆ ಇದು ಮಾರಾಟವಾಗಿ 20,000 ಏನತಿ ಬೆಲೆ ಬಾಳುತ್ತೆ ಒಂದು ಪಿಟ್ಟಿಂದ 20,000 ಏನತಿ ಬೆಲೆ ಬಾಳತಕ್ಕಂತ ಏನತಿ ಗೊಬ್ಬರ ಸಿಗುತ್ತೆ ನಮಗೆ. ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ನಮ್ಮ ರೈತರು ಅಡಿಕೆ ಬೆಳೆಗಾರರು ಪಡೆಯುವುದಾದರೆ ದೂರವಾಣಿ ಸಂಖ್ಯೆ ಹೇಳಿ ಸರ್. ನಮ್ಮ ದೂರವಾಣಿ ಸಂಖ್ಯೆ ಏನತಿ ಸರ್? 9535531182 ಸರ್. ಇನ್ನೊಂದ್ಸರಿ 9535735182 ಸರ್. ಧನ್ಯವಾದ ಸರ್. ಇದುವರೆಗೆ ತಾವು ಅಡಿಕೆ ಸಿಪ್ಪೆಯಿಂದ ನಾವು ಸಂಪೂರ್ಣ ಉತ್ಕೃಷ್ಟ ಒಂದು ಗೊಬ್ಬರ ಬೇರೆ ಗೊಬ್ಬರಕ್ಕೆ ಹೋಲಿಸಿದ್ರೆ ಯಾವ್ದು ಯಾವ ರೀತಿಯಿಂದ ಇದು ಲಾಭದಾಯಕವಾಗಿದೆ, ಯಾವ ರೀತಿಯಿಂದ ಹೆಚ್ಚಿನ ಪರಿಣಾಮಕಾರಿಯಾಗಿ ಅಡಿಕೆ ತೋಟಗಳಿಗೆ ಅಲ್ಲದೆ ಬೇರೆ ತೋಟಕ್ಕೂ ಕೂಡ ಇದು ಉಪಯೋಗಿಸಬಹುದು ಅನ್ನೋದನ್ನ ಸಂಪೂರ್ಣ ನಮ್ಮ ಕೇಳುಗ ರೈತ ಬಾಂಧವರಿಗೆ ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಾವು ಹೇಳಿದರ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾಹಿತಿ ನೀಡಿರುವುದಕ್ಕೆ ಇನ್ನೊಂದು ಬಾರಿ ತಮಗೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ರೈತ ಬಾಂಧವರು. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮತ್ತು ಅದರ ಲಾಭಗಳ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಡಗೆರೆಯ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ SM ಸುಧಾಕರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ MG. ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿ ನರಸಿಂಹರಾಜಪುರ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ದಿನಾಂಕ 2/9/2025 ಅಂದರೆ ಮಂಗಳವಾರ ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಸಂಜೆ 6:51 7:30 ಅಡಿಕೆ ಬೆಳೆಯ ಪೋಷಕಾಂಶ ನಿರ್ವಹಣೆ ಕುರಿತಾದ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಆಸಕ್ತ ರೈತರು ಈ ವಿಷಯದ ಬಗ್ಗೆ ಯಾವುದೇ ಮಾಹಿತಿ ಅಥವಾ ಸಂದೇಹ ಇದ್ದಲ್ಲಿ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಲು ಮತ್ತು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಲು ಕೋರಿದೆ. ನಮಸ್ಕಾರ, ಧನ್ಯವಾದಗಳು. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 08282272 ಮತ್ತು 08282272283 ಹಾಗೂ ವಾಟ್ಸ್ಆಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ 6:50-7:30 ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ರೈತ ಬಂಧವರೇ, ಇದೀಗ ಹವಾಮಾನ ವರದಿ, ಪೇಟೆ ಧಾರಣೆ ಮತ್ತು ಪ್ರಮುಖ ಜಲಾಶಯಗಳ ನೀರಿನ ಮಟ್ಟದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ 21, ಗರಿಷ್ಠ 26°C, ನಾಳೆ ಕನಿಷ್ಠ 21°C ಮತ್ತು ಗರಿಷ್ಠ 25°C ನಷ್ಟು ತಾಪಮಾನ ಇರಲಿದೆ. ಭದ್ರಾವತಿಯಲ್ಲಿ ಇಂದು ಕನಿಷ್ಠ 21, ಗರಿಷ್ಠ 26°C, ನಾಳೆ ಕನಿಷ್ಠ 21, ಗರಿಷ್ಠ 27°C ನಷ್ಟು ತಾಪಮಾನ ಇರಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕನಿಷ್ಠ 22°C, ಗರಿಷ್ಠ 27°C ನಷ್ಟು ತಾಪಮಾನ ಇತ್ತು. ನಾಳೆ ಕನಿಷ್ಠ 22, ಗರಿಷ್ಠ 26°C ನಷ್ಟು ತಾಪಮಾನ ಇರಲಿದೆ. ಚಿಕ್ಕಮಗಳೂರು ಜಿಲ್ಲೆ ಇಂದಿನ ತಾಪಮಾನ ಕನಿಷ್ಠ 19, ಗರಿಷ್ಠ 23, ನಾಳೆ ಕನಿಷ್ಠ 19, ಗರಿಷ್ಠ 22°C ನಷ್ಟು ತಾಪಮಾನ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿರುತ್ತದೆ. ಜೊತೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು ಒಂದೆರಡು ಸಲ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಸುರಿಯುತ್ತಿರುವ ಮಳೆ ಕರಾವಳಿ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಮುಂದಿನ 5 ದಿನ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಭದ್ರಾ ಜಲಾಶಯ ಇಂದಿನ ನೀರಿನ ಮಟ್ಟ 184.3 ಅಡಿ, ಗರಿಷ್ಠ 186 ಅಡಿ. ತುಂಗಭದ್ರಾ ಜಲಾಶಯ ಇಂದಿನ ಮಟ್ಟ 1625.32 ಅಡಿ, ಗರಿಷ್ಠ 1633 ಅಡಿ. ಮಾಣಿ ಜಲಾಶಯ ಇಂದಿನ ಮಟ್ಟ 593.79 ಅಡಿ, ಗರಿಷ್ಠ 595 ಅಡಿ. ಸೂಪಾ ಜಲಾಶಯದ ಇಂದಿನ ನೀರಿನ ಮಟ್ಟ 559.18 ಮೀಟರ್, ಗರಿಷ್ಠ 564 ಮೀಟರ್. ಲಿಂಗನಮಕ್ಕಿ ಜಲಾಶಯದ ಇಂದಿನ ನೀರಿನ ಮಟ್ಟ 1817.40 ಅಡಿ, ಗರಿಷ್ಠ 1819 ಅಡಿ. ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟ 2283.96 ಅಡಿ, ಗರಿಷ್ಠ 2284 ಅಡಿ. ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ ಕನಿಷ್ಠ 2858.43 ಅಡಿ, ಗರಿಷ್ಠ 2859 ಅಡಿ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟಿಗೆ ಬಂದರೆ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹುರುಳಿಕಾಯಿ ಕನಿಷ್ಠ 2600 ರೂಪಾಯಿ, ಗರಿಷ್ಠ 3000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಮಾದರಿ ಬೆಲೆ 2800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಾಗಲಕಾಯಿ ಕನಿಷ್ಠ 3800, ಗರಿಷ್ಠ 4000 ರೂಪಾಯಿ, ಮಾದರಿ ಬೆಲೆ 3900 ರೂಪಾಯಿ. ಕ್ಯಾರೆಟ್ ಕನಿಷ್ಠ 4800 ರೂಪಾಯಿ, ಗರಿಷ್ಠ 5000 ರೂಪಾಯಿ, ಮಾದರಿ ಬೆಲೆ 4900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಧನಿಯಾ ಬೀಜ ಕನಿಷ್ಠ 10,000, ಗರಿಷ್ಠ 12,000, ಮಾದರಿ ಬೆಲೆ 11,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ನುಗ್ಗೆಕಾಯಿ ಕನಿಷ್ಠ 2800 ರೂಪಾಯಿ, ಗರಿಷ್ಠ 3000 ರೂಪಾಯಿ, ಮಾದರಿ ಬೆಲೆ 2900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 2600 ರೂಪಾಯಿ, ಗರಿಷ್ಠ 4000 ರೂಪಾಯಿ, ಮಾದರಿ ಬೆಲೆ 3300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿಶುಂಠಿ ಕನಿಷ್ಠ 1500 ರೂಪಾಯಿ, ಗರಿಷ್ಠ 2500 ರೂಪಾಯಿ, ಮಾದರಿ ಬೆಲೆ 2000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಉಂಡೆ ಬೆಲ್ಲ ಕನಿಷ್ಠ 3900 ರೂಪಾಯಿ, ಗರಿಷ್ಠ 4800 ರೂಪಾಯಿ, ಮಾದರಿ ಬೆಲೆ 4350 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 2800 ರೂಪಾಯಿ, ಗರಿಷ್ಠ 3000 ರೂಪಾಯಿ, ಮಾದರಿ ಬೆಲೆ 2900 ರೂಪಾಯಿ. ಮೆಂತೆ ಬೀಜ ಕನಿಷ್ಠ 6500 ರೂಪಾಯಿ, ಗರಿಷ್ಠ 7800 ರೂಪಾಯಿ, ಮಾದರಿ ಬೆಲೆ 7,150 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಈರುಳ್ಳಿ ಕನಿಷ್ಠ 1,600 ರೂಪಾಯಿ, ಗರಿಷ್ಠ 2,600 ರೂಪಾಯಿ, ಮಾದರಿ ಬೆಲೆ 2,100 ರೂಪಾಯಿ. ಭತ್ತ ದಪ್ಪ 2,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕೆಂಪು ರಾಗಿ 4,750 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ 1,800 ರೂಪಾಯಿ ಕನಿಷ್ಠ, 2,000 ಗರಿಷ್ಠ, ಮಾದರಿ ಬೆಲೆ 1,900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ತೊಂಡೆಕಾಯಿ ಕನಿಷ್ಠ 3,800, ಗರಿಷ್ಠ 4,000, ಮಾದರಿ ಬೆಲೆ 3,900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಸೇಬು ಕನಿಷ್ಠ 6,000, ಗರಿಷ್ಠ 10,000, ಮಾದರಿ ಬೆಲೆ 8,000 ರೂಪಾಯಿ. ಅವರೆ ಕನಿಷ್ಠ 8,000, ಗರಿಷ್ಠ 8,000, ಮಾದರಿ ಬೆಲೆ ಕೂಡ 8,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕೊಬ್ಬರಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 14,800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ, ಗರಿಷ್ಠ ಹಾಗೂ ಮಾದರಿ ಬೆಲೆ 2,300 ರೂಪಾಯಿ. ಈರುಳ್ಳಿ ಕನಿಷ್ಠ 500 ರೂಪಾಯಿ, ಗರಿಷ್ಠ 2,400, ಮಾದರಿ ಬೆಲೆ 1,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸಾಧಾರಣ ಭತ್ತ ಕನಿಷ್ಠ 1,795, ಗರಿಷ್ಠ 2,460, ಮಾದರಿ ಬೆಲೆ 2,070 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ 3,150 ರೂಪಾಯಿ, ಗರಿಷ್ಠ 3,411 ರೂಪಾಯಿ, ಮಾದರಿ ಬೆಲೆ 3,320 ರೂಪಾಯಿ. ನುಚ್ಚಕ್ಕಿ ಕನಿಷ್ಠ, ಗರಿಷ್ಠ ಹಾಗೂ ಮಾದರಿ ಬೆಲೆ 2,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಸ್ಥಳೀಯ ಮೆಕ್ಕೆಜೋಳ ಮಾದರಿ ಬೆಲೆ 2,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ನುಚ್ಚಕ್ಕಿ ಕನಿಷ್ಠ, ಗರಿಷ್ಠ ಹಾಗೂ ಮಾದರಿ ಬೆಲೆ 2,400 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ರೈತ ಬಾಂಧವರೇ, ಪೇಟೆ ಧಾರಣೆಯ ಇನ್ನಷ್ಟು ವಿವರಗಳು ಹೀಗಿವೆ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಪೇಟೆ ಧಾರಣೆ, ಬೀನ್ಸ್ 4,348 ರೂಪಾಯಿ ಕನಿಷ್ಠ ದರವಿದ್ರೆ ಗರಿಷ್ಠ 4,448 ರೂಪಾಯಿ ಹಾಗೂ ಮಾದರಿ 4,248 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಬೆಂಡೆಕಾಯಿ 2,941 ರೂಪಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿಯಾಗಿ. ಇನ್ನು ಹಸಿರು ಮೆಣಸಿನಕಾಯಿ 3,704 ರೂಪಾಯಿ, ಸಿಪ್ಪೆ ಕೋಟು ಅಡಿಕೆ 12,000 ರೂಪಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ. ಇನ್ನು ಕರಿಮೆಣಸು ಕನಿಷ್ಠ 35,000 ರೂಪಾಯಿಗಳಾಗಿದ್ರೆ ಕ್ವಿಂಟಾಲ್ಗೆ ಗರಿಷ್ಠ 52,410 ರೂಪಾಯಿ ಗರಿಷ್ಠ ಹಾಗೂ ಮಾದರಿ 67,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ರಾಗಿ ಸ್ಥಳೀಯ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ 5,004 ರೂಪಾಯಿನಂತೆ ಪ್ರತಿ ಕ್ವಿಂಟಾಲ್ಗೆ ದರ ನಿಗದಿಯಾಗಿತ್ತು. ಪೇಟೆ ಧಾರಣೆಯ ಇನ್ನಷ್ಟು ವಿವರ ಕೇಳಿದ್ರಿ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಕತ್ತಲಲ್ಲಿ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಸಾಗುವಷ್ಟು ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ.